ಹೇಮಿನಿ, ರಾಗ ಕಲ್ಯಾಣಿ. ಇಂತು ಮೃಗಗಳ ವೈರವಿಲ್ಲದೆ ಶಾಂತವನವನೆ ಕಂಡು ಮನ ಕತ್ಯಂತ ಹರುಷವನಾಂತು ನುಡಿದನು. ದಿವ್ಯ ಕ್ಷೇತ್ರವಿದೋ ಎಂತು ಬಣ್ಣಿಪೆನಿದರ ಮಹಿಮೆಯ ಕಂತು ಪಿತ ಪದ ಧ್ಯಾನದಿಂದಿಹ ಸಂತರಿರಬೇಕಿಲ್ಲಿ ನಿಶ್ಚಯವೆನುತ ಪುಡುಕಿದನೋ. ಕೇದಾರಗೌಳ ಅಷ್ಟತಾಳದ ಮಟ್ಟು, ರಾಗ ಕುಂಭಕಾಂಬೋಜಿ, ತಾಳ ಅಷ್ಟ ಮತ್ತು ಕೋರೆ. ಬಾಲ ಕೇಳೈ ನಿನ್ನ ಬಾಲ ಭೂಪಾಲನು, ಬಾಲ ಕೇಳೈ ನಿನ್ನ ಬಾಲ ಭೂಪಾಲನು, ಲೀಲೆಯೋಳ್ಯನ್ನ ಶಿಷ್ಯ ಷಣ್ಮುಖ ಪ್ರಿಯ, ತಾಳ ಏಕ ಕೋರೆ. ಅನುಜನ ಕೂಡಿ ಜಂಜೂಟಿ, ತಾಳ ಏಕ ಕೋರೆ. ಬರುವಳಿದ ಕೋ ವೀರ ನಾರಿ ನೋಡು ನೋಡು ಛಂದಸ್ಸು ಭೈರವಿ ಅಷ್ಟತಾಳ, ರಾಗ ಮೋಹನ, ಆದಿ ಏಕ ಕೋರೆತಾಳದಲ್ಲಿ. ಯಾರು Yeah. ರಾಗ. ಎಂದೇ ಪರಿ ದುಃಖದೋಳ್ ನೊಂದಿಯ ಎಂದೇ ಪರಿ ದುಃಖದೋಳ್ ನೊಂದಿಹ ಮಾತಾಡತೆ ಜನ ನೋಡುತ್ತ ಮಾತಾಂಡತೆ ಜನ ನೋಡುತ್ತ ಸುಂದರ ನೋಳ್ ಮನಸೋಲುತೆಯೇ ಎಂದಳು ಮನದೊಳ್ ಭ್ರಮರ ಕುಂತಳೆಯೇ ಸುಂದರ ನೋಳ್ ಮನಸೋಲುತೆ ಎಂದಳು ಮನದೊಳ್ ಭ್ರಮರ ಕುಂತಳೆ ಎಂತೆನು ಸರಳ ತೊಡಬೇಡ ಕಟ ನಮ್ಮನು

ರಾಗ ಸಾವೇರಿ. ಎಂದ ಮಾತನು ಮೇರ ದೀಕ್ಷಣ ರನ್ನೆ ಶಶಿ ಪ್ರಭೆ ಭ್ರಮರ ಕುಂತಳೆಯನ್ನು ರನ್ನೆ ಶಶಿ ಪ್ರಭೆ ಭ್ರಮರ ಕುಂತಳೆಯನ್ನು ನೀವರಿಸುವುದು ಮತ್ತ ಕಮಲ ಗಂಧಿನಿಯನು ನಿನ್ನ ತಮ್ಮನು ವರಿಸಬೇಕಿದಕ್ಕಿನ್ನು ಸಂಶಯ ಬೇಡ. ನಿನ್ನ ತಮ್ಮನು ವರಿಸಬೇಕಿದಕ್ಕಿನ್ನು ಸಂಶಯ ಬೇಡ. ಬೇಗದಿ ಸನ್ನಿಹಿತ ಗಾಂಧರ್ವ ವಿಧಿಯೊಳು ವಿರಚಿಪುದು ಲಗ್ನ. ಮಂಗಲ ಕರದೊಳು ಪರ ಶುಪಾಶಾಧರ ಶಶಿಪ್ರಭಾ ಪರಿಣಯ ಯಕ್ಷಗಾನ ಪ್ರಸಂಗದಿಂದ ಆಯ್ದ ಹಾಡುಗಳನ್ನು ಕೇಳಿದಿರಿ. ಭಾಗವತರು ಶಶಿಕಲಾ ಪ್ರಭು ಚರ್ಕಾಡಿ, ಮದ್ದಳೆ ಮಂಜುನಾಥ್ ಪ್ರಭು ಚರ್ಕಾಡಿ, ಚಂಡೆ ಬಸವ ಮರಕಾಲ್ ಮುಂಡಾಡಿ, ನಿರೂಪಣೆ ರಮ್ಯಾ ಬ್ರಹ್ಮಾವರ. ಇದೀಗ ಆರೋಗ್ಯ ಮಾಹಿತಿ. ದಶಕಗಳ ಹಿಂದೆ ಮಕ್ಕಳು ಅಥವಾ ಯುವಕರು ಅಥವಾ ಯುವಕರು ಅಥವಾ ಯುವಕರು ಅಥವಾ ಯುವಕರು ತಮ್ಮ ನಡು ವಯಸ್ಸಿನ ತಂದೆ ತಾಯಿಗಳನ್ನ ಅಥವಾ ಅಜ್ಜ ಅಜ್ಜಿಯರನ್ನ ಆಸ್ಪತ್ರೆಗೆ ಚಿಕಿತ್ಸೆಗೆ ಅಂತ ಕರ್ಕೊಂಡು ಬರ್ತಾ ಇದ್ರು. ಆದ್ರೆ ಈಗ ಪೋಷಕರೇ ತಮ್ಮ ಸಣ್ಣ ಮಕ್ಕಳನ್ನ ಆಸ್ಪತ್ರೆಗೆ ತರ್ತಾ ಇದ್ದಾರೆ. ಮಕ್ಕಳಿಗೆ ಮತ್ತೆ ಯುವಕರಿಗೆ ಆವರಿಸುತ್ತಿರುವಂತಹ ಆರೋಗ್ಯ ತೊಂದರೆಗಳಲ್ಲಿ ಈ ಹೃದ್ರೋಗ ಅಥವಾ ಹೃದಯಾಘಾತ ಸಾಮಾನ್ಯವಾಗಿದೆ. ಒಂದು ಕಾಲದಲ್ಲಿ ಹೃದಯಾಘಾತ ವೃದ್ಧರ ಕಾಯಿಲೆ ಎಂದು ಕರೆಸಿಕೊಳ್ತಾ ಇತ್ತು. ಆದರೆ ಇಂದು ಯುವಕರನ್ನ ಕಾಡುವ ಪ್ರಮುಖ ಕಾಯಿಲೆಗಳಲ್ಲಿ ಈ ಹಾರ್ಟ್ ಅಟ್ಯಾಕ್ ಕೂಡ ಪ್ರಮುಖವಾಗಿದೆ. ಗಟ್ಟಿಮುಟ್ಟಾದ ಯುವಕರೇ ಹೃದಯಾಘಾತಕ್ಕೆ ತುತ್ತಾಗ್ತಾ ಇರೋದು ಆತಂಕವನ್ನ ಸೃಷ್ಟಿಸ್ತಾ ಇದೆ. ಈ ಹೃದಯಾಘಾತಕ್ಕೆ ಒತ್ತಡದ ಜೀವನ, ಮಾಲಿನ್ಯ, ಆಹಾರ ಪದ್ಧತಿ, ನಿದ್ರಾಹೀನತೆ, ವ್ಯಾಯಾಮ ಮಾಡದೇ ಇರೋದು, ವಂಶವಾಹಿಯಾಗಿ ಬರೋದು, ಹೀಗೆ ಹಲವಾರು ಕಾರಣಗಳಿವೆ. ಇಂದು ಹೆಚ್ಚಿನ ಯುವಕರು ಒತ್ತಡದ ಜೀವನ ಶೈಲಿಯಲ್ಲಿ ಬದುಕ್ತಾ ಇದ್ದಾರೆ. ಈ ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ವಿದ್ಯಾರ್ಥಿಗಳಿಗೆ ಓದಿನ ಒತ್ತಡ, ನಿರುದ್ಯೋಗಿಗಳಿಗೆ ಕೆಲಸ ಪಡೆಯುವ ಒತ್ತಡ, ಉದ್ಯೋಗಿಗಳಿಗೆ ಕೆಲಸದ ಒತ್ತಡ, ಹೀಗೆ ಒತ್ತಡವು ವಯಸ್ಸಿನಿಂದ ವಯಸ್ಸಿಗೆ ಭಿನ್ನವಾಗಿರುತ್ತೆ. ಆರೋಗ್ಯದ ಕಡೆ ನಿಗಾ ವಹಿಸೋದನ್ನೇ ಮರೆತು ಬಿಡ್ತಾರೆ. ಹೆಚ್ಚುವರಿಯಾಗಿ ಡಿಜಿಟಲ್ ಯುಗವು ಈ ಒತ್ತಡದ ಹೊಸ ಹೊಸ ರೂಪಗಳನ್ನು ಪರಿಚಯಿಸ್ತಾ ಇದೆ. ಈ ಸಾಮಾಜಿಕ ಮಾಧ್ಯಮಗಳು ನಮಗೆ ಅರಿವಿಲ್ಲದೆ ನೋಟಿಫಿಕೇಶನ್ ಒತ್ತಡವನ್ನು ಹೆಚ್ಚಿಸುತ್ತದೆ ಎನ್ನುತ್ತಾರೆ ವೈದ್ಯರು. ಒತ್ತಡವನ್ನು ಮೌನ ಕೊಲೆಗಾರ ಅಂತ ಕರಿಬಹುದು. ಏಕೆಂದರೆ ದೀರ್ಘಕಾಲದ ಒತ್ತಡವು ಕಾರ್ಟಿಸೋಲ್ನಂಥ ಒತ್ತಡದ ಹಾರ್ಮೋನುಗಳ ಬಿಡುಗಡೆಯನ್ನು ಪ್ರಚೋದಿಸುತ್ತೆ. ಇದು ರಕ್ತನಾಳಗಳನ್ನು ಹಾನಿಗೊಳಿಸುತ್ತೆ ಮತ್ತು ರಕ್ತದೊತ್ತಡವನ್ನು ಹೆಚ್ಚಿಸುತ್ತೆ. ಈ ಹೃದಯಾಘಾತದ ಅಪಾಯವನ್ನು ಹೆಚ್ಚಿಸುತ್ತೆ. ಇದು ತಕ್ಷಣಕ್ಕೆ ಪ್ರತಿಕೂಲ ಪರಿಣಾಮ ಬೀರದೇ ಇದ್ರೂ ದೀರ್ಘಕಾಲದವರೆಗೆ ಕಾರ್ಟಿಸೋಲ್ ಬಿಡುಗಡೆಯಾಗೋದ್ರಿಂದ ವಿನಾಶಕಾರಿ ಪರಿಣಾಮ ಉಂಟಾಗುತ್ತೆ. ಅನಾರೋಗ್ಯಕ್ಕೆ ಒಳಗಾಗಿ ಆಸ್ಪತ್ರೆ ಸೇರಿದರೂ ಒತ್ತಡದಲ್ಲಿಯೇ ಚಿಕಿತ್ಸೆ ಪಡಿತಾ ಇರ್ತಾರೆ. ಪೂರ್ಣ ಗುಣಮುಖರಾಗೋದ್ರೊಳಗೆ ಮತ್ತದೇ ಒತ್ತಡದ ಜೀವನದ ಬಲೆಯಲ್ಲಿ ಸಿಲುಕಿ ಒದ್ದಾಡ್ತಾರೆ. ಇನ್ನು ಈ ಹದಿವಯಸ್ಸಿನ ಮಕ್ಕಳ ಹೃದಯಾಘಾತಕ್ಕೆ ಕಾರಣ ಧೂಮಪಾನ. ಸಿಗರೆಟ್ ಸೇವನೆಯು ಅಪಧಮನಿಯನ್ನು ಕಿರಿದಾಗಿಸುತ್ತೆ, ಹೃದಯಕ್ಕೆ ಆಮ್ಲಜನಕದ ಹರಿವನ್ನು ಕಡಿಮೆ ಮಾಡುತ್ತೆ ಮತ್ತೆ ರಕ್ತದೊತ್ತಡವನ್ನು ಹೆಚ್ಚಿಸುತ್ತೆ. ಅತಿಯಾದ ಮದ್ಯಪಾನವು ಹೃದಯ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತೆ. ಇದು ಅಧಿಕ ರಕ್ತದೊತ್ತಡ, ಅನಿಯಮಿತ ಹೃದಯದ ಬಡಿತಗಳು ಮತ್ತು ಹೃದಯ ಸ್ನಾಯುವಿನ ದುರ್ಬಲತೆಗೆ ಕಾರಣವಾಗುತ್ತೆ. ಹದಿಹರೆಯದವರ ಹೃದಯಾಘಾತಕ್ಕೆ ನಿದ್ರಾಹೀನತೆಯು ಕೂಡ ಪ್ರಮುಖ ಕಾರಣಗಳಲ್ಲಿ ಒಂದು. ತುಂಬಾ ಕಡಿಮೆ ನಿದ್ರೆ ಹೃದಯಕ್ಕೆ ನೋವನ್ನು ಉಂಟು ಮಾಡುತ್ತೆ. ಇಂಥ ಅರೆನಿದ್ರೆ ನಮ್ಮ ದೈನಂದಿನ ಕೆಲಸದ ಗುಣಮಟ್ಟವನ್ನು ಹಾಳು ಮಾಡುತ್ತೆ. ಅನಿಯಮಿತ ಕೆಲಸ, ತಡರಾತ್ರಿಯವರೆಗೂ ಎಲೆಕ್ಟ್ರಾನಿಕ್ ಸಾಧನಗಳ ಬಳಕೆ ನಿದ್ರಾಭಂಗಕ್ಕೆ ಪ್ರಮುಖ ಕಾರಣ. ಶರೀರಕ್ಕೆ ನಿದ್ರೆ ಅತ್ಯವಶ್ಯಕ. ನಾವು ನಿದ್ರಿಸಿದಾಗ ನಮ್ಮ ದೇಹವು ತನ್ನನ್ನು ತಾನು ದುರಸ್ತಿ ಮಾಡಿಕೊಳ್ಳುತ್ತೆ. 6 ಗಂಟೆಗಳಿಗಿಂತ ಕಡಿಮೆ ನಿದ್ರೆ ಮಾಡೋದ್ರಿಂದ ಹಾರ್ಮೋನುಗಳ ಅಸಮತೋಲನ ಉಂಟಾಗುತ್ತೆ. ಮತ್ತೆ ತೂಕ ಹೆಚ್ಚಾಗೋದು, ಮಧುಮೇಹ, ಅಧಿಕ ರಕ್ತದೊತ್ತಡ, ಖಿನ್ನತೆ, ಬೆನ್ನು ನೋವು, ತಲೆನೋವು ಸೇರಿದಂತೆ ಹೃದಯದ ಸಮಸ್ಯೆಗಳಿಗೂ ಕಾರಣವಾಗಬಹುದು. ಆಧುನಿಕ ಬದುಕಿನಲ್ಲಿ ಅನುಕೂಲತೆಗಳು ಪರಾಕಾಷ್ಠೆಯನ್ನು ತಲುಪಿವೆ. ಈ ಅನುಕೂಲತೆಗಳು ಜಡ ಜೀವನ ಶೈಲಿಗೆ ಎಡೆಮಾಡಿಕೊಟ್ಟಿದೆ. ಮನೆ, ಆಫೀಸ್ ಎಲ್ಲೇ ಇದ್ರೂ ಹೋಟೆಲ್ ಆಹಾರಕ್ಕೆ ಮನಸ್ಸು ತುಡಿಯುತ್ತೆ. ಇದು ಆರೋಗ್ಯವನ್ನು ಹಾಳು ಮಾಡುತ್ತೆ. ಯುವ ಜನರು ಸಂಸ್ಕರಿಸಿದ ಆಹಾರಗಳ ವ್ಯಸನಿಯಾಗಿದ್ದಾರೆ. ಅವು ರುಚಿಕರವಾಗಿದ್ದರೂ ನಮ್ಮ ಆರೋಗ್ಯವನ್ನು ಕಸಿದುಕೊಳ್ಳುತ್ತೆ. ಸಂಸ್ಕರಿಸಿದ ಆಹಾರಗಳು ಅತಿಯಾದ ಸಕ್ಕರೆ, ಅನಾರೋಗ್ಯಕರ ಕೊಬ್ಬುಗಳಿಂದ ಕೂಡಿದ್ದು ಬೊಜ್ಜು, ಅಧಿಕ ರಕ್ತದೊತ್ತಡ, ಅಧಿಕ ಕೊಲೆಸ್ಟ್ರಾಲ್ ಮಟ್ಟಗಳಿಗೆ ಕಾರಣವಾಗುತ್ತೆ. ಇದು ಹೃದಯದ ಕಾಯಿಲೆಗೂ ಕೂಡ ಕಾರಣವಾಗುತ್ತೆ. ಈಗಿನ ಯುವಕರಿಗೆ ದೇಹದ ಆರೋಗ್ಯದ ಕಡೆಗೆ ಗಮನ ಕೊಡಲು ಸಮಯವೇ ಇಲ್ಲ. ಕೆಲಸ, ಕೆರಿಯರ್ ಇದೇ ಅವರ ಆದ್ಯತೆ. ನಿತ್ಯದ ಈ ಜಂಜಾಟದಲ್ಲಿ ಹೃದಯದ ಆರೋಗ್ಯ ಹಳಿ ತಪ್ತಾ ಇದೆ. ಆರೋಗ್ಯವಂತ ದೇಹವನ್ನ ಕಾಪಾಡಿಕೊಳ್ಳೋದಿಕ್ಕೆ ತಾಸುಗಟ್ಟಲೆ ವ್ಯಾಯಾಮದ ಅಗತ್ಯವೇನೂ ಇಲ್ಲ. ಪ್ರತಿದಿನ ಕನಿಷ್ಠ 30 ನಿಮಿಷ ನಡೆಯೋದ್ರಿಂದ ಹೃದಯ ಆರೋಗ್ಯವನ್ನ ತಕ್ಕ ಮಟ್ಟಿಗೆ ಚೆನ್ನಾಗಿ ಇಟ್ಕೊಳ್ಳಬಹುದು ಎನ್ನುತ್ತಾರೆ ವೈದ್ಯರು. ದಿನದಲ್ಲಿ 13 ಗಂಟೆಗಳ ಕಾಲ ಕುಳಿತುಕೊಳ್ಳೋದು ಅಥವಾ 4,000ಕ್ಕಿಂತ ಕಡಿಮೆ ಹೆಜ್ಜೆಗಳು ನಡೆಯೋದ್ರಿಂದ ಸಕ್ಕರೆ ನಿಯಂತ್ರಣ ಮತ್ತು ಕೊಬ್ಬಿನ ಹೆಚ್ಚಿನ ಶೇಖರಣೆಯ ಅಪಾಯ ಹೆಚ್ಚಾಗುತ್ತೆ. ಆದಷ್ಟು ದೇಹ ದಂಡಿಸೋದಕ್ಕೆ ಆದ್ಯತೆಯನ್ನ ನೀಡಬೇಕು. ನಮ್ಮ ಆರೋಗ್ಯಕ್ಕೆ, ನಮ್ಮ ಹೃದಯದ ಆರೋಗ್ಯಕ್ಕೆ ವೈದ್ಯರು ಹಲವಾರು ಸಲಹೆಗಳನ್ನು ನೀಡ್ತಾರೆ. ಅದೇನೆಂದ್ರೆ, ಒಂದಷ್ಟು ಉತ್ತಮ ಹವ್ಯಾಸವನ್ನ ರೂಢಿಸಿಕೊಳ್ಳಬೇಕು. ಕುಟುಂಬ ಮತ್ತು ಸ್ನೇಹಿತರೊಂದಿಗೆ ಒಂದಷ್ಟು ಹೊತ್ತು ಮನಸ್ಸು ಬಿಚ್ಚಿ ಮಾತನಾಡಬೇಕು. ಕಷ್ಟ ಸುಖಗಳನ್ನ ಹಂಚಿಕೊಳ್ಳಬೇಕು. ನಿಮ್ಮ ಆರೋಗ್ಯವನ್ನ ಕೊಲೆಗೊಯ್ಯುವ ದುಶ್ಚಟಗಳಿಂದ ದೂರವಿರಬೇಕು. ನಿಮ್ಮ ಸಾಮರ್ಥ್ಯಕ್ಕೂ ಮೀರಿದ ಕೆಲಸಗಳಿಗೆ ಇಲ್ಲ ಎಂದು ಹೇಳೋದನ್ನ ಕಲಿಬೇಕು. ಸ್ಥಿರವಾದ ನಿದ್ರಾ ವೇಳಾಪಟ್ಟಿಯನ್ನ ಮಾಡಿಕೊಳ್ಬೇಕು. ಆರಾಮದಾಯಕ ನಿದ್ರೆಯ ವಾತಾವರಣವನ್ನ ನಾವು ಸೃಷ್ಟಿಸಿಕೊಳ್ಬೇಕು. ಮಲಗೋ ಮುನ್ನ ಕೆಫೀನ್ ಮತ್ತು ಆಲ್ಕೋಹಾಲ್ ಸೇವನೆ ಆದಷ್ಟು ಕಡಿಮೆ ಮಾಡಿ ಮೊಬೈಲ್ ಅನ್ನು ನೋಡೋದನ್ನು ಕೂಡ ಕಡಿಮೆ ಮಾಡಬೇಕು. ನಿಮ್ಮ ಆಹಾರವನ್ನ ಸಮತೋಲನಗೊಳಿಸಲು ಉತ್ತಮ ಮಾರ್ಗವೆಂದರೆ ಮನೆಯಲ್ಲಿ ತಯಾರಿಸಿದಂತಹ ಊಟಕ್ಕೆ ಆದ್ಯತೆಯನ್ನ ನೀಡಿ ಪೌಷ್ಟಿಕಾಂಶದ ಕೊರತೆಗಳನ್ನ ಸರಿಪಡಿಸಿಕೊಳ್ಬೇಕು. ಆಗಾಗ್ಗೆ ಬಿಸಿಲಿನಲ್ಲಿ ಮೈಯೊಡೋದನ್ನ ರೂಢಿಸಿಕೊಳ್ಬೇಕು. ಮೀನು, ಸೊಪ್ಪು, ವಾಲ್ನಟ್ಸ್, ತರಕಾರಿಗಳನ್ನ ಹೆಚ್ಚಾಗಿ ಉಪಯೋಗಿಸಿ ಎಣ್ಣೆ ಪದಾರ್ಥಗಳನ್ನ ಆದಷ್ಟು ಕಡಿಮೆ ಮಾಡಿ. ಎಷ್ಟೇ ಕೆಲಸವಿದ್ದರೂ ಆಗಾಗ್ಗೆ ಕುರ್ಚಿ ಬಿಟ್ಟು ಎದ್ದೇಳಿ. ಲಿಫ್ಟ್ ಬದಲಿಗೆ ಮೆಟ್ಟಿಲುಗಳು ಬಳಸೋದನ್ನ ರೂಢಿಸಿಕೊಳ್ಳಿ. ಹತ್ತಿರ ಹೋಗುವುದಕ್ಕೂ ಬೈಕ್, ಕಾರು ಬೇಡ. ಸಾಧ್ಯವಾದಷ್ಟು ನಿಮ್ಮ ಕೆಲಸವನ್ನ ನೀವೇ ಮಾಡಿಕೊಳ್ಳಿ. ಇದು ಕನಿಷ್ಠ ಪಕ್ಷ ನಿಮ್ಮ ಹೃದಯವನ್ನ ಜೋಪಾನವಾಗಿರಿಸುತ್ತೆ. ಆರೋಗ್ಯ ಮಾಹಿತಿ ಕೇಳಿದಿರಿ. ಒಂದೊಳ್ಳೆ ಇನ್ಶೂರೆನ್ಸ್ ಪಾಲಿಸಿ ಎಐ ಹತ್ರ ಕೇಳೋಣ. ಒಂದೊಳ್ಳೆ ಪಾಲಿಸಿ, ಅದರಲ್ಲಿ ಪ್ರೀಮಿಯಂ ಪೇಮೆಂಟ್ ಇರಬೇಕು ಲಿಮಿಟೆಡ್, ಆದ್ರೆ ಇನ್ಕಮ್ ಬರ್ತಾ ಇರಬೇಕು ಲೈಫ್ ಟೈಮ್. ಎಲ್ಐಸಿಯ ಜೀವನೋತ್ಸವ. ವಾವ್, ಲೈಫ್ ಟೈಮ್ ಸೆಲೆಬ್ರೇಷನ್ ಆಚರಿಸಿ. ಎಲ್ಐಸಿಯ ಜೀವನೋತ್ಸವದೊಂದಿಗೆ ಫ್ಯೂಚರ್ ಸೆಟ್ ಆಗುತ್ತೆ. ಇದೀಗ ಕೇಳಿ ಕೃಷಿ ಮಾಹಿತಿ. ಬದನೆ ತರಕಾರಿಯ ಬಗ್ಗೆ ನಿಮಗೆಲ್ಲ ಗೊತ್ತೇ ಇದೆ. ಇದರಲ್ಲಿ ವಿಶೇಷವಾಗಿ ಎ ಮತ್ತು ಬಿ ಜೀವಸತ್ವಗಳಿದ್ದು ಮಧುಮೇಹಿ ರೋಗಿಗಳಿಗೆ ಉತ್ತಮವಾದಂತಹ ತರಕಾರಿಯಾಗಿದೆ. ಬದನೆಯನ್ನು ಎಲ್ಲ ರೀತಿಯ ಮಣ್ಣುಗಳಲ್ಲಿ ಕೂಡ ಬೆಳೆಯಬಹುದು. ನೀರು ಚೆನ್ನಾಗಿ ಬಸಿದು ಹೋಗುವಂತಹ ಹೊಯ್ಗೆ ಮಣ್ಣು ಈ ಬೆಳೆಗೆ ಸೂಕ್ತ. ಸೊರಗು ರೋಗ ಪೀಡಿತವಾಗಿರುವಂತಹ ಮಣ್ಣು ಈ ಬೆಳೆಗೆ ಸೂಕ್ತವಲ್ಲ. ಈ ಬೆಳೆಯನ್ನು ಚಳಿಗಾಲ ಹಾಗೂ ಬೇಸಿಗೆ ಕಾಲದಲ್ಲಿ ಕೂಡ ಬೆಳೆಯಬಹುದು. ಬೆಳೆಯನ್ನು ಪ್ರಾರಂಭಿಸುವುದಕ್ಕೆ ಸೆಪ್ಟೆಂಬರ್ ಅಕ್ಟೋಬರ್ ತಿಂಗಳು ಇಲ್ಲವೇ ಜನವರಿ ಫೆಬ್ರವರಿ ತಿಂಗಳು ಉತ್ತಮ. ಮಟ್ಟುಗುಳ್ಳ ಅತ್ಯಂತ ಖ್ಯಾತಿಯನ್ನು ಪಡೆದಿರುವಂತಹ ತಳಿ, ಉಡುಪು ಜಿಲ್ಲೆಗೆ ಉತ್ತಮವಾದಂತಹ ತಳಿ. ಹಸಿರು ಬಣ್ಣದ ಕಾಯಿಯಿಂದ ಕೂಡಿದ್ದು ಎಲೆಗಳ ಮೇಲೆ ಮುಳ್ಳುಗಳಿರ್ತವೆ. ವೆಸ್ಟ್ ಕೋಸ್ಟ್ ಗ್ರೀನ್ ರೌಂಡ್, ಇದು ಕೂಡ ಮಟ್ಟುಗುಳ್ಳದಂತೆ ಕಾಯಿಗಳು ಗಾತ್ರದಲ್ಲಿ ದಪ್ಪವಿದ್ದು ಗಿಡಗಳು ಮುಳ್ಳು ರಹಿತವಾಗಿರ್ತವೆ. ದುಂಡಾಣು ಸೊರಗು ರೋಗ ನಿರೋಧಕ ಶಕ್ತಿಯನ್ನು ಹೊಂದಿದೆ. ಇದನ್ನು ಹೆಚ್ಚಾಗಿ ಬೆನಗಲ್ ಹಾಗೂ ಎಳ್ಳಂಪಳ್ಳಿ ಭಾಗದಲ್ಲಿ ಬೆಳೆಯಲಾಗುತ್ತದೆ. ಕರಾವಳಿ ಪ್ರದೇಶದಲ್ಲಿ ಪ್ರತಿ ಹೆಕ್ಟೇರ್ಗೆ ಸುಮಾರು 250 ಗ್ರಾಂನಷ್ಟು ಬಿತ್ತನೆ ಬೀಜ ಬೇಕಾಗ್ತದೆ.